ಸುಮಾರು 2 ವರ್ಷಗಳ ಕಾಲದಿಂದ ನಾವು ನುವಾಲ್ಗೆನ ಬಳಸ್ತಾ ಇದ್ದೇವೆ. ಕ್ಯಾಬೇಜ್, ಕಾಲಿಫ್ಲವರ್, ಚಿಲ್ಲಿ, ಬ್ರಕೋಲಿ, ಚೈನೀಸ್ ಕ್ಯಾಬೇಜ್, ಪಕ್ಚೋಯಿ, ನೋಲ್ ಕಾಲ್, ಬೀನ್ಸ್, ಕೌಪಿ, ಕುಕುಂಬರ್, ಬಾಟ್ಲ್ ಗಾರ್ಡ್, ರಿಡ್ಜ್ ಗಾರ್ಡ್, ಒಳ್ಳೆ ರಿಸಲ್ಟ್ ಕೂಡ ನಮ್ಗೆ ಸಿಕ್ಕಿದೆ. ಯಾರಾದ್ರೂ ರೈತ ಬಂದವರು ತಮ್ಗೆ ಇಚ್ಛೆ ಇದ್ದಲ್ಲಿ ನಮ್ಮ ಫಾರ್ಮ್ ಕೂಡ ಬಂದು ವಿಸಿಟ್ ಮಾಡಿ ಬೆಳೆಗಳನ್ನ ನೀವು ವೀಕ್ಷಣೆ ಮಾಡಬಹುದು. ಹೂವಿನ ಬೆಳೆಗಳಾದಂತ ಆಂಥೋರಿಯಂ ಮತ್ತೆ ಆರ್ಕಿಡ್ಸ್ ಕೂಡ ನಾವು ಅದನ್ನ ಬಳಸಿದ್ದೀವಿ. ಆಂಥೋರಿಯಂ ಅಲ್ಲಿ ಕೂಡ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಫ್ಲವರ್ ಪ್ರೊಡಕ್ಷನ್ ಚೆನ್ನಾಗಿದೆ, ಸಕ್ಕರ್ ಪ್ರೊಡಕ್ಷನ್ ಕೂಡ ಚೆನ್ನಾಗಿದೆ. ಇಂಡೋರ್ ಪ್ಲಾಂಟ್ಸ್ ಗಳಲ್ಲಿ ಫೋಲೇಜ್ ಪ್ಲಾಂಟ್ಸ್, ಏರ್ ಪ್ಯೂರಿಫೈಯರ್ಸ್, ಆ ತರದ್ದು, ಫಾರ್ ಎಕ್ಸಾಂಪಲ್ ಒಂದು ಸ್ಪೈಡರ್ ಪ್ಲಾಂಟ್, ಈ ತರದ್ದು ಕೂಡ ನಾವು ಬೆಳವಣಿಗೆ ಮಾಡಿ ಅದನ್ನ ಸೇಲ್ ಮಾಡ್ತಾ ಇದೀವಿ ಪಬ್ಲಿಕ್. ಅದರದ್ದು ಗ್ರೋತ್ ಕೂಡ ಚೆನ್ನಾಗಿದೆ. ಹೆಚ್ಚಿನ ವಿವರಗಳಿಗೆ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು ಅಂತಂದ್ರೆ ನನ್ನ ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 7259 6785. 7259 6785. ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 9449611878. 9449611878. ಇದುವರೆಗೆ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಇದುವರೆಗೆ ಬೆಳೆಗಳ ಉತ್ಪಾದನೆಯಲ್ಲಿ ನೋವಾಲ್ಗೆ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತು ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಬಸಲಿಂಗಯ್ಯ, ಪ್ರಾಯೋಜಕರು ನೋವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಈಗ ದೊಡ್ಡಾಟ ಕೇಳುವಂತ ಅರ್ಜುನ ಬಬ್ರುವಾಹನರ ಕಾಳಗ ಪ್ರಸ್ತುತಪಡಿಸುತ್ತಾರೆ. ಬ್ಯಾಡಗಿ ತಾಲೂಕು ಹೆಡಿಗೊಂಡದ ವೀರಯ್ಯ ಬಸವಣ್ಣಯ್ಯ ಹಿರೇಮಠ ಮತ್ತು ಸಂಗಡಿಗರು. ರಾಜಾದಿರಾಜ ಬಬ್ರುವಾನ್ ಮಹಾರಾಜ್, ನೀಗಾರ್ಕೋ ಮೇರ್ಬಾನ್ ಸರ್ಕಾರ್.

ಕೇಸಿರಾದ ಪಾರ್ಥರಾಯರಿ, ತಮ್ಮ ನೂತನವಾದ ಪಾದಕ್ಕೆ ಈ ಬಬ್ರುವಾಹನನು ಪಣಿಪಾತ್ರನಾಗಿದ್ದೇನೆ. ಎನೈ ಭೂಮೀಶನಾದ ಬಬ್ರುವಾಹನನೇ, ಸೇನಾ ಸಮೂಹದೊಡನೆ ನೇಮಿಸಿ ಬಂದದ್ದು ಸಾಮಕ್ಕೋ ಅಥವಾ ಸಂಗ್ರಾಮಕ್ಕೋ ನಿಮಿತಾರ್ಥವನ್ನು ನಿವೇದನೆ ಮಾಡು. ಏ ಅಪ್ಪಯ್ಯ, ಹೇಳ್ತೇನೆ ಕೇಳುವಂತವನಾಗಿ ಹೇಳುವಂತವನಾಗು. ಸುಖ್ಯಾತ ಬಬ್ರುವಾಹನನೆಂಬತ್ತನು ಜಾತನನ್ನು ಪ್ರೀತಿಯಿಂದ ಪಾಲಿಸಬೇಕು ತಾತ ಪುನೀತ. ಎರೈ ಭೂತ ಈಶನಾದ ಹಂಸಧ್ವಜ, ತಾತ ತಾತ ಎಂದು ಹಾತೊರೆಯುವ ಈ ಕಿರಾತನು ಯಾವ ತಾನಾಗಿರಬಹುದು? ಆತನ ಮಾತುಗಳು ವಿಪರೀತವಾದ ಆಘಾತವನ್ನುಂಟು ಮಾಡುತ್ತದೆ. ಇದರ ಬೇತೇನಿರುವುದು ಯಾವ ಹಂಸಧ್ವಜ? ಎರೈ ಧಾತ್ರೀಶನಾದ ಸುತ್ರಾಮ ಪುತ್ರನೇ, ಈ ಪುಣ್ಯವಶಾತನಾದ ಸುತ್ರಾಮ ಪುತ್ರನು ಬಬ್ರುವಾಹನನು ಹಾತೊರೆದು ತಮ್ಮ ಸ್ತೋತ್ರ ಮಾಡುವುದನ್ನು ನೇತ್ರದಿಂದ ಅವಲೋಕಿಸದೆ ವ್ಯರ್ಥಗೊಂಡು ನಿಂತಿರುವ ನಿನ್ನ ಗುರ್ತು ಗಂಟೇನಿರುವುದು? ಯೋಗೋಪಿ ಗುಣವಾನ್ಯ ಪುತ್ರೇ ನಿರ್ಗುಣೇನೆ ಸತರಿಪೆ, ಏಕಚಂದ್ರ ಜಗಜ್ಜಕ್ಷು ಲಕ್ಷಾವಧಿ ನಕ್ಷತ್ರಂ ಕಿಂ ಪ್ರಯೋಜನವೆಂಬಂತೆ, ಈ ಮಣಿಪುರ ದಣಿಯಾದ ನಿನ್ನ ಅಡುಗರ ಮೇಲೆ ಕರುಣೆಯಂತೋರೋ ಫಲ್ಗುಣ. ಎರೈ ಕುಂಬಿನೀಶನಾದ ಹಂಸಧ್ವಜ, ನೀನು ಅಂಬುವ ನುಡಿಯೂ ನನಗೆ ಬಹಳ ಗುಂಬವಾಗಿ ತೋರುತ್ತದೆ. ಅಕ್ಕಟ ಎನ್ನ ಅಕ್ಕರತೆಗೆ ತಕ್ಕ ಅಭಿಮನ್ಯುವಿನೊಬ್ಬನು ಚಿಕ್ಕಂದಿನಲ್ಲಿಯೇ ಚಕ್ರವ್ಯೂಹವನ್ನು ಹೊಕ್ಕು ವಿಕ್ರಮರನ್ನು ಒಕ್ಕಲಿಕ್ಕಿ ಮುಕ್ತಿಯನ್ನು ಹೊಂದಿದನು. ಇನ್ನು ನನಗೆ ಮಿಕ್ಕಾದ ಮಕ್ಕಳುಂಟೆ. ಈ ಅಕ್ಕಲು ಜನು ಈ ಇಂದ್ರನಂದನನು ಇಂದ್ರಿಯಿಂದ ಬಂದಿದ್ದರೆ ಈ ಬಂಧಿಸಿರುವ ಅಶ್ವವನ್ನು ಹಿಂದಕ್ಕೆ ತಂದಾನೆ ಹಿಂಗೆ ಅಂದಾನೆ. ಏನೋ ಕೀಟಕ ಬ್ಯಾಟಗಾತಿಯಾದ ನಿಮ್ಮ ತಾಯಿಯ ವೇಶ್ಯರ ಕೋಟದಿಂದ ನಿನ್ನನ್ನು ಪೆತ್ತು ನಾಟಕ ರಚನೆಯಂತೆ ಒಳ್ಳೆ ಘಾಟವಾದ ರಾಜಪಾಟನ್ನು ಕೊಟ್ಟು ನೀಟು ಮಾಡಿ ಹುಡುಗಾಟದ ಬೇಟವನ್ನು ನಡೆಸಲಿಕ್ಕೆ ಕಳಿಸಿದ್ದಾಳೆ. ಮುಖಹೀನ, ನಿನ್ನ ಮುಖ ಅವಲೋಕನವನ್ನು ಮಾಡಕೂಡದು. ನಡೆಯತ್ತ ಕಡೆಗೆ ಬುದ್ಧಿ ಶೂನ್ಯ, ಪಾದ ಪದ್ಮದಲ್ಲಿ ಬಿದ್ದ ಕುವರನನ್ನು ಮುದ್ದಿಸಿ ಮಾತಾಡದೆ ವಾದ್ಯ ಎಲ್ಲ ಇಲ್ಲಿಗೆ ಬಂದಿರುವ ಗುಣ ಸೌಂದ್ರ ರಾಜೇಂದ್ರಗಳಿರ, ಈ ಮಂದಮತಿಯ ನಾಲಿಗೆಯಿಂದ ಬಂದ ವಾಕ್ಯಗಳನ್ನು ಚಂದಾಗಿ ಲಾಲಿಸಿದ್ರು ಅಥವಾ ಹೊರಗೆ ಹಕಾಲಿಸಿದ್ರು? ಈ ಅಬದ್ಧನ ಕಾಲಿನಿಂದ ಒದ್ದು ಬುದ್ಧಿಯನ್ನು ಕಲಿತವಲ್ಲ, ಇಲ್ಲಿ ಇದ್ದು ಫಲವೇನು? ಸದ್ಯಕ್ಕೆ ಈ ಅದ್ವರದ ವಾಜೆಯನ್ನು ಭದ್ರಪಡಿಸಿ ಯುದ್ಧ ಸನ್ನಹವನ್ನು ಸಿದ್ಧ ಮಾಡಿಕೊಂಡು ಈ ಅಬದ್ಧ ಪಾರ್ಥನ ಉದ್ದನ ತನವನ್ನು ಮರೆಯೋಣ. ಎದ್ದೇಳುವಂತವರು ಯಾಕಾಗಲ್ಲದ ಮಗನೇ, ಹೋಗಿ ಬರುವಂತವನಾಗು. ಎಲ್ಲ ಈ ಮಂದಮತಿಯಾದ ಕರ್ಣನಂದನ, ನಿಮ್ಮ ತಂದೆಯಾದ ಕರ್ಣನನ್ನು ಬಂಧುರುನಾದ ಧನಂಜಯನು ಕೊಂದು ಹಾಕಲಿಲ್ಲವೇ? ಅಂದಿನಂತೆ ನಿಂದಾದರೂ ಅದೇ ಅವಸ್ಥೆ ಬಂದಿದೆ. ನಮ್ಮ ನಮ್ಮ ಬಂಧುತ್ವದೊಳಗೆ ಎಂದೆಂದಿಗೂ ವೈರತ್ವ ಬೇಡ. ಚಂದಾಗಿ ಹಿಂದಕ್ಕೆ ಹೋಗಿ ನನಗೆ ನಿಂದೆ ಮಾಡಿ, ತಂದ ವಸ್ತುವನ್ನು ಹಿಂದಕ್ಕೆ ಅಟ್ಟಿ, ಹಿಂದು ಮುಂದೆ ನೋಡದೆ ಕಾಲಿನಿಂದ ಒತ್ತ. ಆ ಮಂದಮತಿಯಾದ ನಿಮ್ಮ ತಂದೆಯನ್ನು ಇಲ್ಲಿಗೆ ಬರುವಂತೆ ಮಾಡ ಯಾರು ಸದ್ವಜ? ಮೂರ್ಖ, ಒಳ ತರ್ಕದಿಂದ ಪ್ರಯೋಜನವೇನು? ಇದ್ದಕ್ಕೆ ಎದುರಾಗುವಂತವನಾಗು ಮೂರ್ಖ. ಪಪ್ಪ ಯಾರೇ ನಮ್ಮ ಪದರಂಜಯ ನಪ್ಪ ಸಂಭವೋ ವೇಸ್ಟ್ ಸಂಭವೋ ಎಂದು ಹಂಬಲಿಸುತ್ತಿರುವ ಹೆಂಬೇಡಿ ಹೇಳುತ್ತೇನೆ ಕೇಳುವಂತವನಾಗು. ಅದೇನಿರುವುದು ಬಗಳುವಂತವನಾಗು ಮೂರ್ಖ. ಏನೋ ಈಶನ ಕೊಟ್ಟ ಪಾಶುಪತ ಬಾಣವನ್ನು ನನ್ನ ಮೇಲೆ ಹಾಯಿಸಿದೆಯಾ? ಇಂಥ ಹೇಸಿ ಬಾಣದಿಂದ ಪ್ರಯಾಸವಾದೈತೆ ಎನ್ನಲು ಕುಲನಾಶಿಕ. ಈಗೋ ಅವಿಷ್ಟು ಬಾಣಗಳನ್ನು ಬಿಡುತ್ತೀಯೋ ಬಿಡು, ಅವುಗಳನ್ನು ನಡು ಮಧ್ಯದಲ್ಲಿಯೇ ನಾಶ ಮಾಡಿ, ವೇಷ್ಯ ಪುತ್ರನೆಂದು ಹಾಸ್ಯ ಮಾಡಿ. ದೋಷವನ್ನು ಹೊರಿಸಿದ ಭಾಷೆಗಾರರು ನಿನ್ನ ವಿನಾಶಕ್ಕೋಸ್ಕರ ಮೀಸಲಾಗಿಯೇ ಇಟ್ಟಂತ ಈ ಸರ್ಪಾಸ್ತ್ರವನ್ನು ಪ್ರಯೋಗಿಸುತ್ತೇನೆ. ನಿನ್ನ ಆಸ್ತ್ರಕ್ಕೆ ಕೇಶವನ್ನು ದಾಸ ಮಾಡಿಕೊಳ್ಳಲು ವಿದೂಷಕ. ಇದ್ದಕ್ಕೆ ಆಗುವಂತವನಾಗ ಮೂರ್ಖ. ಮಂಗಳವಾಗಲಿದೆ.